ಸಲ ಅಂಜಲಿವೆ ತೇನೆ ವಿನುವೋ ತೇನೆ ಟಿಗವೋ ತೆಲೆದೆಲ್ಲ ಅಲ್ಲಲನ ವೆನ್ನೆಲನ್ನುವೋ ವೆಂಡಿ ಮಂಟವೋ ತಾಕೆ ತಿಳಿಸುಕೋನ ಚಕನೈನ ಮಲ್ಲಿಕವಾ ಏ ಚಿಕ್ಕುಲು ಪೇಟೆ ಅಲ್ಲಿಗವಾ ಪೋಲಿಕಲ ಬಸಿ ಬಾಲಿಕವೇ ಚುರ ಕತ್ತುಲ ಚೂಪುಲುನ್ನ ಮಲ್ಲೀಶ್ವರಿವೆ ಮಧುರಾಸಲ ಮಂಜರಿವೆ ಮಂತ್ರಾಕ್ಷರಿವೆ ಮಗ ಶ್ವಾಸಲ ಅಂಜಲಿವೆ ಜಪಮು ಚೂಸಿ ಉಲುಕಿ ಪಡೆದು ಉನ್ನವೆ ಎನ್ನೇಸಿ ಮೆಲಿಕಲೋ ಎರವೇಸಿ ನನ್ನಿಲ್ಲ ಏ ವೈಪು ಚೂಪು ತಿಪ್ಪನೀಕ ಚಂಪುತುನ್ನವೆ ಬದಲದೆ ಹೃದಯ ಕದಲದೆ ನಿಮಿಷಂ ಸಿಗುರು ಪೆರವಿ ಚಿಲುಪಿ ಸ್ವರಮು ತಲಪವೆ ಸೌಂದರ್ಯಮ ಮಲ್ಲೀಶ್ವರಿವೆ ಮಧುರಾಸಲ ಮಂಜರಿವೆ ಮಂತ್ರಾಕ್ಷರಿವೆ ಮಗ ಶ್ವಾಸಲ ಅಂಜಲಿವೆ ತೇನೆ ವಿನುವೋ ತೇನೆ ಟಿಗವೋ ತೆಲೆದೆಲ್ಲ ಅಲ್ಲಲನ ವೆನ್ನೆಲನ್ನುವೋ ವೆಂಡಿ ಮಂಟವೋ ತಾಕೆ ತಿಳಿಸುಕೋನ ಚಕನೈನ ಮಲ್ಲಿಕವಾ ಏ ಚಿಕ್ಕುಲು ಪೇಟೆ ಅಲ್ಲಿಗವಾ ಪೋಲಿಕಲ ಬಸಿ ಬಾಲಿಕವೇ ಚುರ ಕತ್ತುಲ ಚೂಪುಲುನ್ನ ಮಲ್ಲೀಶ್ವರಿವೆ ಮಧುರಾಸಲ ಮಂಜರಿವೆ ಮಂತ್ರಾಕ್ಷರಿವೆ ಮಗ ಶ್ವಾಸಲ ಅಂಜಲಿವೆ